ಕೋಪದ ಬದಿ ಹಲವನೆನುದಿರಲದ ಕಂಡು ಕಾಂತೆ ಜಾನಕಿ ನುಡಿದಳು. ನಿನ್ನ ಮೋಜಿಯ ನಿನ್ನ ಮೋಜಿಯ ಅಲ್ಲ ನೀ ಸ್ವಂತೆ ಸೊಲ್ಲಲಾಲಿ ಕಾಂತ ಯಾರಿಂದ ಪಡೆದೇನಲ್ಲ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ಮಹಾರಾಜ ಯಾರಿಂದ ಪಡೆದೇನಲ್ಲ ನೋಡಲೋ ನೋಡಲೋ ನೋಡಲೋ ವಾಯು ಜಾತರು ನಮ್ಮ ಭೂತರು ನಮ್ಮ ದೂತರು ವಾಯು ಜಾತರು ಹನುಮನಸಗಿದ ಪರಿಯನರಿತ ಸೀತೆ ಹನುಮ ಮಾಡಿದ ಮಹದುಪಕಾರವನ್ನೆಲ್ಲ ನೆನಪಿಸಿದಾಗ ಶ್ರೀರಾಮ ಅವನುಪಕಾರಕ್ಕೆ ತಾಗೈದ ಪ್ರತ್ಯುಪಕಾರದ ವಿವರವನ್ನೊದಗಿಸುವ ಪದ್ಯ ಪುನ್ಯಾಗತೋಡಿ ರಾಗ ಸರಸಿ ಜಾಂಬಕಿ ಲಾಲಿಸು ಸರಸಿ ಜಾಂಬಕಿ

ಸಮರಾಂಗಣದೆ ತನಗಿದಿರಾದ ತನ್ನಾರಾಧ್ಯ ಮೂರ್ತಿಯನ್ನು ಕಂಡು ಪುಳಕಿತಾನಂದ ಗಾತ್ರನಾಗುವ ಭಕ್ತವರ ಹನುಮನ ಸ್ಥಿತಿಯ ವಿವರಿಸುವ ಪದ್ಯ ಆದಿಭೈರವಿ ರಾಗದಲ್ಲಿ. ದೊರಳಿ ಜೇಯ ಹಿಂದಿಟ್ಟು ಕೊಳುತ ಅನಿತರೇ ಧರಣಿ ಜೇಯ ಹಿಂದಿಟ್ಟು ಕೊಳುತ ಅನಿತರಲಿಯೇ ಪ್ರಗತಿ ಪುರುಷಗಳಂತೆ ಹನುಮ ಇದಿರಿನಲಿ ಪ್ರಗತಿ ಪುರುಷಗಳಂತೆ ಹನುಮ ಇದಿರಿನಲಿ ಬಂದು ನಿಂದಿರ ಕಂಡು ಮರುತ ಸಂಭವನೋ ಬಂದು ನಿಂದಿರ ಕಂಡು ಮರುತ ಸಂಭವನೋ ಒಂದೆದು ದಲನಿಗೆ ಭಕ್ತಿಯಲ್ಲಿ ಸ್ತುತಿಸಿದನೋ ಒಂದೆದು ದಲನಿಗೆ ಭಕ್ತಿಯಲ್ಲಿ ನುತಿಸಿದನೋ ಈಗಲೂ ರಾಮನದು ಸಾಮದ ನಡೆ ಹನುಮನನ್ನು ಕರೆದು ಬುದ್ಧಿಯ ನುಡಿಯ ನೊರೆಯುವ ಪರಿ ಕಾಂಬೋದಿ ರಾಗದಲ್ಲಿ. ಏನಿ ದೇನು ಏನಿ ದೇನು ಹನುಮ ಬರಿದೆ ತನಗೊನಗಿದ ಧರ್ಮ ಸಂಕಟದ ನಿರೂಪ ಹನುಮನಿಂದ ಭೀಂಪಲಾಸ್ರಾಗದಲ್ಲಿ. ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಕರುಣವರಿದಿಯೇಕೆ ಆಶಕುಂತನು ಮೊನ್ನೆ ಬರುತ್ತೆನ್ನ ಮಾತೆಯ ಬಳಿಗೆ ಹರಣ ದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಹರಣ ದಾನವ ಬೇಡಿ ಮೊದಲು ನಂಬುಗೆ ಕೊಟ್ಟು ಪರಿಯದು ಇದರ ಬಳಿಕದಲ್ಲಿ. ಸಾಮದ ಬಳಿಕ ರಾಮನದು ಭೇದೋಪಾಯ ಮೋಹನ ರಾಗದಲ್ಲಿ. ಚೇಮರುಳೆ ಪರಮ ಸಾಧ್ಯಕ್ಕೆ ಪರಮ ಸಾತ್ವಿಕವು ಕಾಮ ವಿರೈತನೆಂದು ನಂಬಿದ್ದೆ ತಾಮರದ ಕೊಳಗೆನ್ನ ರಿಪುಷ ಕುಂತನ ತಂದು ತೋರದಡೆ ಸಂಗ್ರಾಮದಿಂದ ಬೆದರದ ಭಕ್ತನಿಂದ ಪ್ರತ್ಯುತ್ತರ ಪೂರ್ವಿರಾಗದಲ್ಲಿ. ದೇವ ದೇವನ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದಹಿಸುವ ತಾವರೆ ಭವಾಂಡವನು ರಾಂಗೂಲದಲ್ಲಿ ನೆಲೆಗೊಳಿಸಿ ಆವಗಂಸಲವನು ಸಿದ್ಧಮಯ್ಯರವ ದೇವ